ಈ ನಮ್ಮ ನೆಲದಿಂದ ಕಾರ್ಯಕ್ರಮಗಳನ್ನ ಕೇಳುತ್ತಲಿದ್ದೀರಿ. ಇದೀಗ ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೂಸಂಬಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಕೃಷಿಕ ಬಿಟಿ ಚಂದ್ರಯ್ಯ ಅವರೊಂದಿಗೆ ಸಂದರ್ಶನ. ಇದೀಗ ಬಂದವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿಟಿ ಚಂದ್ರಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮೂಸಂಬಿ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಈ ಕೃಷಿ ಬದುಕು ಅಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಕೃಷಿ ಬದುಕು ನಾವು ಸುಮಾರು 20 ವರ್ಷಕ್ಕೆ ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರಿ? ಮೊದಲೆಲ್ಲ ನಾವು ಹಿರಿಯ ಸಕ್ಕರೆ ಕಾರ್ಖಾನೆಯಲ್ಲಿ ಫೀಲ್ಡ್ ಸೂಪರ್ವೈಸರ್ ಆಗಿದ್ವಿ, ಗ್ಯಾಂಗ್ ಸೂಪರ್ವೈಸರ್ ಆಗಿ. ಅಲ್ಲಿ ಸರ್ವಿಸ್ ಮಾಡಿ ಅಲ್ಲಿ ಸುಮಾರು 30 ವರ್ಷ ಇದ್ವಿ. ಮತ್ತೆ ಇನ್ನು ನಾವು ಫ್ಯಾಕ್ಟ್ರಿ ಲೇ ಆಫ್ ಆಯಿತು, ಆ ದೃಷ್ಟಿಯಿಂದ ನಾವು ರೆಡ್ಡಿಹಳ್ಳಿ ಬಂದ್ವಿ. ರೆಡ್ಡಿಹಳ್ಳಿ ಬಂದಮೇಲೆ ಬೇರೆ ಬೇರೆ ನಾವು ನೀರುಳ್ಳಿ ಬೆಳೆದ್ವಿ, ಸೂರ್ಯಕಾಂತಿ ಬೆಳೆದ್ವಿ, ಬೇರೆ ಬೇರೆ ನಾನಾ ಥರ ಬೆಳೆದ್ವಿ. ಎಲ್ಲ ಲಾಸ್ ಆಗಕ್ಕೊಂದು ಕಣ್ತು, ಯಾಕಂದ್ರೆ ಇವತ್ತಿನ ಲೇಬರ್ ಕಾಸ್ಟ್ನಲ್ಲಿ ನಾವು ಬೆಳೆದೇ ಒಂದಾಗುತ್ತೆ, ಬರೋದೇ ಒಂದಾಗಿರುತ್ತೆ. ಲಾಸ್ ಆಗಿ ನಾವು ಇನ್ನೇನು ಕೊನೆಯ ಆಲೇ ಒಂಥರ ಒಂದು ರೀತಿಯಲ್ಲಿ ಡಿಸ್ಕಸ್, ನಾವು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅನ್ನೋ ಒಂದು ಕಷ್ಟ ಇತ್ತು. ಅಂಥ ಕಷ್ಟದಲ್ಲಿ ಶ್ರೀಮಾನ್ ಋಷ್ಭೇಂದ್ರಪ್ಪ ಅಂತ ನಮ್ಮ ಫ್ರೆಂಡ್ಸು, ಅಂದರೆ ಅವರು ಡ್ರಿಪ್ ಏಜೆನ್ಸಿ, ಅವರು ನನಗೆ ಒಂದು ಉಪಾಯ ಹೇಳಿದ್ರು. ಏನು ಸರ್, ನಿಮ್ಮ ಭೂಮಿ ಚೆನ್ನಾಗಿದೆ, ನೀರಿದೆ, ಎಲ್ಲ ಇದೆ, ನೀವೇನಾದರೂ ಮಾಡಿ ಮೌಸುಮೆ ಬೆಳೆ, ತೋಟಗಾರಿಕೆ ಬೆಳೆ ಮಾಡಿರಿ. ಈ ಬರೇ ಈ 3 ತಿಂಗಳಿಗೆ 4 ತಿಂಗಳಿಗೆ ಬರೋ ಅಂಥ ಬೆಳೆ ಮಾಡಿದ್ರೆ ನಿಮಗೆ ತುಂಬ ಲಾಸ್ ಆಗ್ತದೆ, ಸ್ವಲ್ಪ ಕಷ್ಟಪಟ್ಟು ಏನಾನ ಮಾಡಿ ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಇದು ಮಾಡಿರಿ ಅಂತಂದರು. ಆವಾಗ ಆಗಲಿ ಸರ್ ಅಂತ ಒಪ್ಕೊಂಡೆ. ಅವ್ರು ಬಂದೆಲ್ಲ ಚೆಕ್ ಮಾಡಿ ನೋಡಿ ಎಲ್ಲ ಇದು ಮಾಡಿದ್ರು, ಎಲ್ಲ ನೀರೇ ಭೂಮಿ ಪರೀಕ್ಷೆ ಮಾಡಿದ್ವಿ, ಎಲ್ಲದಕ್ಕೂ ನಮ್ಮದು ಮೌಸುಮೆಗೆ ಸೂಕ್ತವಾಗಿದೆ ಅಂತ ಹೇಳಿದ್ರು. ಮೌಸುಮೆ ಬೆಳೆಯೋಕೆ ನಮ್ದು ಆಕ್ಚುಲಿನ ಈ ಬರಡು ಪ್ರದೇಶ ಅಲ್ಲ, ಎಷ್ಟು ಬಿಸಿಲಿರುತ್ತೋ ಅಷ್ಟು ಅನುಕೂಲವಾಗಿ ಉತ್ಕೃಷ್ಟವಾಗಿ ಮೌಸುಮೆ ಬೆಳೆಯುತ್ತೆ ಹಂಗಂತ ಅವ್ರು ನಮಗೆ ಮನವರಿಕೆ ಮಾಡಿದ್ರು. ಅವರಿಂದ ನಾನು ಅದಕ್ಕೆ ಒಪ್ಕೊಂಡೆ. ಒಪ್ಕೊಂಡ್ಮೇಲೆ ಅವರು ಈವನ್ನು ಬ್ಯಾಂಕ್ನಲ್ಲಿ ಸಾಲ ಕೊಡಿಸಿದ್ರು, ಎಲ್ಲ ಮಾಡಿದರು. ನಮಗೆ ಈವನ್ನು ಸೊಸಿ ತರೋಕ್ಕೂ ನಮಗೇನು ಗೊತ್ತಿಲ್ಲ, ಪ್ರಾಕ್ಟಿಕಲಿ ನಾಲೆಡ್ಜೇ ಇಲ್ಲ. ನಾನು ಮೌಸುಮೆ ಬೆಳೀತಂದರೆ ನಮ್ಮೂರಲ್ಲೆಲ್ಲ ನಗ್ತಾ ಇದ್ರು, ಈ ಕೊಂಪೆಗೆ ನೀನು ಮೌಸುಮೆ ಬೆಳೀತೀಯಾ ಅಂತ ಒಂದಿದ್ದಿತ್ತು. ಆದರೂ ನಾನು ಛಲ ಮಾಡಿಬಿಟ್ಟು ಮೌಸುಮೆ ಬೆಳೀಲೇಬೇಕು, ಈಗ ಯಾಕಂದ್ರೆ ಅವರೆಲ್ಲ ಅಷ್ಟೊಂದಲ್ಲೇ ಹೇಳ್ತಾರೆ ಅಂದಾಗ ಯಾಕಾಗಲ್ಲ ನಮ್ಮ ಹೊಲದಲ್ಲಿ ಅಂತ ಹೇಳ್ಬಿಟ್ಟು ನಾವು ಮೌಸುಮೆ ಬೆಳೆಗೆ ವ್ಯವಸ್ಥೆ ಮಾಡಿದ್ವಿ. ವ್ಯವಸ್ಥೆ ಮಾಡಿದಾಗ ಅವರೇನೆ ಪಾಪ ಹೋಗ್ಬಿಟ್ಟು ಆಂಧ್ರಕ್ಕೆ ಹೋಗಿ ಕೊಡಲೂರು ಅನ್ನೋ ಹಳ್ಳಿಯಿಂದ ಇಲ್ಲಿಂದ ತಂದು ಈವನ್ ಸಸಿ ತಂದು ಕೊಟ್ಟರು. ಸಸಿ ತಂದು ಕೊಟ್ಟು ಪ್ಲಾಂಟ್ ಮಾಡಬೇಕಾಯ್ತಲ್ಲ, ಅದಕ್ಕೆ ಹೆಂಗೆ ಮಾಡೋ ಭೂಮಿ ಹದ ಹೆಂಗೆ ಮಾಡಬೇಕು ಅಂತ ಕೇಳಿದೆ. ಅವಾಗ ಅವರೇ ಹೇಳಿದ್ರು, ಚೆನ್ನಾಗೆ ಭೂಮಿ ಹದ ಮಾಡಿ ಫರ್ಟಿಲಿಟಿ ಮಾಡಿಬಿಟ್ಟು 15 ಅಡಿ 15 ಅಡಿ ಅಂತರದಲ್ಲಿ ಗುಣಿ ಹೊಡೀರಿ ಅಂತಂದರು. ನಾವು 15 ಅಡಿ 15 ಅಡಿ ಅಂತರದಲ್ಲಿ ಸುಮಾರು 1-1.5 ಅಡಿ ಒಳಗೂ ಆಳ ಗುಂಡಿ ಮಾಡಿದ್ವಿ ನಾವು. ಆ ಗುಂಡಿ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿದ್ವಿ, ಆಮೇಲೆ ಈವನ್ನು ಬೇವಿನ ಸೊಪ್ಪು ಇವೆಲ್ಲ ಸೊಪ್ಪು ಹಾಕಿ ಬೆಳೆಸಿ ಇಟ್ಟಿವಿ. ಆಮೇಲೆ ಡ್ರಿಪ್ ಮಾಡಿದ್ವಿ, ಡ್ರಿಪ್ ಬೆಳೆದ್ಬಿಟ್ಟು ಡ್ರಿಪ್ಪು ಲೈನ್ ಆದಮೇಲೆ ಕರೆಕ್ಟಾಗಿ ಸಸಿ ನಾವು ಹಂಗೆ ತಂದು ಇಟ್ಕೊಂಡಿದ್ವಿ ಸ್ವಲ್ಪ ದಿವಸ. ಆವಾಗ ಸಸಿ ಹಾಕಿ ಇದು ಮಾಡಿದ್ವಿ. ಆ ಸೊಸಿ ಹೆಂಗೆ ಕೊಡ್ತಾರೆ ಅಂದರೆ ಅದು ಸೊಸಿ ಇಲ್ಲಿ ಹೆಂಗೆ ಇರುತ್ತೆ ಅಂತ ನಾವೆಲ್ಲ ಕ್ರಾಸ್ ಮಾಡಿದ್ವಿ. ಅವ್ರೇನು ಮಾಡ್ತಾರೆ, ಸೊಸಿ ಕಿತ್ತಮೇಲೆ ಅವರು ಆ್ಯಕ್ಚುಲಿನ ಕಸಿ ಮಾಡಿರ್ತಾರೆ, ಆ ಸೊಸಿ ಕಿತ್ತಮೇಲೆ ಅವರು ಗೋಣಿ ಚೀಲ ಲಾಕ್ ಮಾಡಿ ಕೊಟ್ಟಿರ್ತಾರೆ ಗೋಣಿದಾರ. ಅದರಿಂದ ಏನು ಅದು ತಿಂಗಳುಗಟ್ಟಲೆ ಇಟ್ಕೊಂಡು ಮೇಲೆ ನೀರು ಹಾಕ್ಕೊಂಡಿದ್ರು ಅದೇನು ಕೆಡಲ್ಲ. ಆ ಸಸಿನ ನಾವು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ನಾವು ಸುಮಾರು 3 ವರ್ಷ ಅಂತ ಹೇಳ್ತಾರೆ ಅವರು, ಫಸಲು ಬರೋಕ್ಕೆ 4 ವರ್ಷ ಬೇಕು. 3 ವರ್ಷದಲ್ಲಿ ಗಿಡ ಸಣ್ಣವು ನಮಗೆ ಗಿಟ್ಟಲ್ಲ. ಆ ದೃಷ್ಟಿಯಿಂದ ಅಲ್ಲೇ ತಕ್ಕಂಥ ಭೂಮಿ ಹಂಗೆ ಹಂಗೆ ಇಡಬೇಕು, ಏನಾದರೂ ಬೆಳಿಬೇಕು ಅಂತಂದು ಮಾಡಿದ್ವಿ. ಆವಾಗ ಮಧ್ಯೆ ನಾವು ಇನ್ನೊಂದು ಲೈನು ಡ್ರಿಪ್ ಹೇಳ್ಬಿಟ್ಟು ಆವಾಗ ಕೆಲವು ಒಂದು ಅರ್ಧ ಭಾಗ ಬಾಳೆ ಹಾಕಿದ್ವಿ, ಇನ್ನು ಅರ್ಧ ಭಾಗ ಪಪ್ಪಾಯಿ ಹಾಕಿದ್ವಿ. ಪಪ್ಪಾಯಿ ಹಾಕಿದ್ವಿ, ನಮಗೆ ಈ ಮಾರಾಟ ಮಾಡೋದು ಗೊತ್ತಿಲ್ಲ ನಮ್ಗೆ, ಆ್ಯಕ್ಚುಲಿನ ಬೆಳೆದು ಬಿಟ್ವಿ. ಆದ್ರೆ ಮಾರಾಟಕ್ಕಾಗದ ಬೆಳೆನೇ ಚೆನ್ನಾಗಿ ಬಂತು, ನಮಗೆ ಪಪ್ಪಾಯಿಗೂ ಲಾಸ್ ಆಯಿತು. ಬಾಳೆ ಬೆಳೆದ್ವಿ, ಬಾಳೆನೂ ಅದು ಒಂದು ರೀತಿ ತಪ್ಪಾಯಿತು. ಬಾಳೆ ಹಾಕಿದ್ದು ಹೆಂಗಾಯ್ತು ಅಂತಂದರೆ, ಬಾಳೆಗೆ ನೀರು ಹೆಚ್ಚು ಬೇಕಾಗುತ್ತೆ, ಮೌಸಮ್ಗೆ ನೀರು ಕಡಿಮೆ ಬೇಕಾಗುತ್ತೆ. ನಾವು ಬಾಳೆ ಚೆನ್ನಾಗಿ ಬರಲಿ ಬೇಕಂದ್ರೆ ಬೇಗ ಬರುತ್ತಲ್ಲ ನಮ್ಮ ಹಸುವಿಗೆ ತಕ್ಕಂತಾನೆ, ಅದಕ್ಕಾಗಿ ನಾವು ಹೆಚ್ಚೇ ನೀರಿಟ್ವಿ. ಹೆಚ್ಚಾಗಿ ನೀರಿಟ್ಟ ಏನಾಯ್ತು, ಬಾಳೆನ ತಕ್ಕಮಟ್ಟಿ ಬಂತು, ಆದರೆ ಮೌಸಮ್ಬೆ ಎಲ್ಲನೂ ಬಾಳೆ ಕಲರ್ ಆಯಿತು, ಯಾಕಂದರೆ ಹಸಿರು ಕಡಿಮೆ ಆಯಿತು. ಅದನ್ನು ಅನುಭವ ಆಯಿತು. ಆದರೂ ಭಾಳ ಸ್ವಲ್ಪ ಅಂತ ಆದ್ರೂ ಹಿಂಗೆ 3-4 ವರ್ಷ ಕಾಲ ಕಳೆದು 4 ವರ್ಷದಿಂದ ಬೆಳೆ ಶುರುವಾಯಿತು. 4 ವರ್ಷದಿಂದ ನೋಡ್ರಿ ಈಗ ನಿಯರ್ಲಿ ಈಗ 10 ವರ್ಷ ಆಯಿತು, ವರ್ಷ ಇನ್ಕ್ರೀಸ್ ಆಗ್ತಲೇ ಐತಿ. ಅದರಿಂದ ಮೌಸಮ್ಬೆ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು. ಆದರೆ ಮೌಸಮ್ಬೆ ಮಧ್ಯೆ ನಾವು ಏನಂದರೆ 3 ವರ್ಷದ ತಕ್ಕನೂ ಈಗ ನಾವು ರೈತರಂದರೆ ಎಸ್ಪೆಷಲಿ ನಮ್ಮ ಏರಿಯಾ ರೈತರೆಲ್ಲ ತೊಂದರೆಗಿರ್ತಾರೆ. ಮಧ್ಯೆ 3 ವರ್ಷದ ತಕ್ಕ ನಾವು ನೀರುಳ್ಳಿ ಬೆಳ್ಕೋಬೋದು, ಶೇಂಗಾ ಬೆಳಿಬೋದು, ಇವೆಲ್ಲವನ್ನು ಬೆಳೆದ್ರೂ ಏನು ಲಾಸ್ ಆಗಲ್ಲ. ಆ ಮೌಸಮ್ಬಿಗಿನ ಎತ್ತರ ಬೆಳೆ ಅಂತ ಬೆಳೆ ಬೆಳೆದ್ರೆ ಮಾತ್ರ ಲಾಸ್ ಆಗುತ್ತೆ. ಆದ್ದರಿಂದ ಅಂತರ ಬೆಳೆಯಾಗಿ ಅದನ್ನ ಬೆಳ್ಕೊಳ್ಬೋದು, ಯಾರಿಗೂ ಏನು ಲಾಸ್ ಆಗಲ್ಲ. ನಮ್ಮ ಏರಿಯಾಕ್ಕೆ ಮೌಸಮ್ಬೆ ಸೂಕ್ತವಾದ ಬೆಳೆ ಅಂತ. ಈಗ ನೋಡಿ, ನಾನು ತುಂಬ ಸಾಲಗಾರಾಗಿದ್ದೆ, ಸುಮಾರು 16 ಲಕ್ಷದವರೆಗೂ ಸಾಲ ಮಾಡಿದ್ದೆ ನಾನು. ಯಾಕಂದ್ರೆ ನಮಗೆ ಮನೆಯಲ್ಲಿ ವೈಯಕ್ತಿಕವಾಗಿ ಮಕ್ಕಳ ಮದುವೆ ಮಾಡಿದ್ವಿ, ಅಲ್ಲಿ ಫ್ಯಾಕ್ಟ್ರಿ ನಿಂತಿತ್ತು, ಎಲ್ಲ ಕಷ್ಟ ಇತ್ತು. ಈ ಸಾಲ ನಾನು ಹೆಂಗೆ ತೀರಿಸೋದು, ನಾನು ಜಮೀನು ಮಾರಿದ್ರು ಅಷ್ಟು ದುಡ್ಡು ಬರ್ತಿರಲಿಲ್ಲ. ಆದರೆ ವರ್ಷ ಇಂಪ್ರೂವ್ ಆಗಿ ಸುಮಾರು ಇವು ನೋಡ್ರಿ, ಈಗ 10ನೇ ಬೆಳೆಗೆ ನಮಗೆ ನಿಯರ್ಲಿ ಒಂದು 42 ಲಕ್ಷ ರೂಪಾಯಿ ಬಂದಿದೆ ನಮಗೆ. ಆದರೆ ಒಂದು 12 ಲಕ್ಷ ನಾವು ಖರ್ಚು ಮಾಡಿರ್ಬೋದು ಅಷ್ಟೇ. ಅವೆಲ್ಲ ದೃಷ್ಟಿಯಿಂದ ಮೌಸಮ್ಬೆ ಉತ್ತಮವಾದ ಬೆಳೆ ಅಂತ ಹೇಳ್ತೀವಿ. ಈಗಲೂ ಆವರೇಜು ಒಂದು ಗಿಡಕ್ಕೆ ಚೆನ್ನಾಗಿ ಬೆಳೆದ್ರೆ 1 ಕ್ವಿಂಟಲ್ ಬೆಳಿಬೋದು ನಮ್ಮ ಏರಿಯಾದಲ್ಲಿ. ನಾನು ಪ್ರಾಕ್ಟಿಕಲಿ ಬೆಳೆದು ನೋಡಿದ್ದೀನಿ. ನಮ್ಮ 360 ಗಿಡದ್ದು 360 ಗಿಡಕ್ಕೆ 37 ಟನ್ನು ಬೆಳೆದಿದ್ದೀನಿ. ಆದರೆ ನೀರು ಬೇಕು. ನೀರು ಅಂತಂದರೆ ಗಿಡ ಸ್ವಲ್ಪ ಕಾಯಿ ಒಂದು ಗೋಲಿ ಆಕಾರಕ್ಕೆ ಬಂದಮೇಲೆ ನೀರು ಜಾಸ್ತಿ ಬೇಕಾಗುತ್ತೆ. ನೀರು ಕಡಿಮೆ ಆದಾಗ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ಮುಂಚೆ ನಾವು ಜನಗಳಿಂದಲೇ ಲೇಬರ್ನ ಇಟ್ಕೊಂಡ್ಬಿಟ್ಟು ಕಳೆನೆಲ್ಲ ತೆಗೆಸಿ ಇದು ಮಾಡ್ತಿದ್ವಿ, ಖರ್ಚು ಜಾಸ್ತಿ ಬರ್ತಿತ್ತು. ಆಮೇಲೆ ಜೀರಾ ಕಲ್ಟಿವೇಷನ್ ಮಾಡಿರಿ ಅಂತ ಹಿಂಗೆ ತಜ್ಞರು ಹೇಳಿದರು. ಆ ಜೀರಾ ಕಲ್ಟಿವೇಷನ್ ಮಾಡಿದಾಗ ನಾವು ಹೊಸ್ತು ಸಹ ಮೇಲೆಲ್ಲ ಸೊಪ್ಪಾಕಿ ನೋಡಿದ್ವಿ, ಆದ್ರೂ ಕಂಟ್ರೋಲ್ ಆಗ್ತಿರಲಿಲ್ಲ. ಆದರೂ ಒಂದೊಂದು ಸಾರಿನ ಕಳೆನಾಶಕ ಹೊಡಿತೀವಿ ನಾವು, ವರ್ಷಕ್ಕೊಂದು 3-2 ಸಾರಿ ಕಳೆನಾಶಕ ಹೊಡಿತೀವಿ. ಕಳೆನಾಶಕ ಹೊಡೆದ್ಮೇಲೆ ಈಗ ಸುಮಾರು ಈಗ 6 ವರ್ಷ ಆಯಿತು. 6 ವರ್ಷದಿಂದ ನಾವು ಯಾವ ಬೇಸಾಯನೂ ಮಾಡಿಲ್ಲ, ಏನಿಲ್ಲ. ಈಗ 15 ಅಡಿ ಹಾಕಿದ್ವಿ, ಮಧ್ಯೆ ನಾವು ಸಪೋರ್ಟ್ ಹಾಕಿದ್ವಿ, ಸಪೋರ್ಟನ್ನು ಬೆಳೆ ಬರೋದಕ್ಕೆ ಇಟ್ಕೊಂಡಿದ್ವಿ. ಆದರೆ ಅದು ಬರೀ 6 ರೂಪಾಯಿ ಕೆಜಿ 8 ರೂಪಾಯಿ ಕೆಜಿ ಇವತ್ತು ಲಾಸ್ ಆಗ್ತದೆ. ನಾವು JCB ತಂಡ ಎಲ್ಲ ಕೆಡಿಸಿ ಹಾಕ್ಬಿಟ್ವಿ. ಆದರೆ ಮತ್ತೆ ಅದರ ಜಾಗದಲ್ಲಿ ನಾವೇನು ಮೌಸಮ್ಬೇನು ಇಟ್ಟಿಲ್ಲ. ಇರೋ ಮೌಸಮ್ಬೇನೆ ತುಂಬ ಆಗಲಿಕ್ಕೆಂಬಿಟ್ಟು ಸಾಕಷ್ಟು ಬಿಸಿಲು ಶಾಖ ಇರೋದ್ರಿಂದ ಅಷ್ಟೇ ಇಳುವರಿ ಹೆಚ್ಚೇ ಕೊಡುತ್ತೆ. ಅದರಿಂದ ಮೌಸಮ್ಬೆ ಸೂಕ್ತವಾದ ಬೆಳೆ ನಮ್ಮ ಏರಿಯಾಕ್ಕೆ ಅಂತ ನಾನು ಹೇಳ್ತೀನಿ. ಈಗ ಸರ್, ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ದಾವೆ, ಅಡಿಕೆ ತೆಂಗಿದೆ, ಮಾವಿದೆ, ಸಪೋಟ ಇದೆ, ಬೇರೆ ಬೇರೆ ಹಣ್ಣಿನ ಬೆಳೆಗಳೆಲ್ಲ ಇದ್ದಾವೆ. ಅಂಥದ್ರಲ್ಲಿ ನೀವು ಈ ಮೌಸಮ್ಬೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಆಮೇಲೆ ಮೌಸಮ್ಬೆನೇ ಬೆಳಿಬೇಕು ಅಂತಂತಂದರೆ ಮೌಸಮ್ಬೆ ನಮ್ಮ ಏರಿಯಾದಲ್ಲಿ ಯಾರಿಲ್ಲ. ನಾನು ನೋಡ್ಬಿಟ್ಟು 4 ಜನ ಆದರೂ ಬೆಳೆದೆ ಅನುಕೂಲ ಮಾಡ್ಕೊಳ್ಳಿ ಮದೃಷ್ಟಿಯಿಂದ ಮೌಸಮ್ಬೆ ಬೆಳೆಯಕ್ಕಾಗ್ತದೆ. ಆಮೇಲೆ ಮೌಸಮ್ಬೆ ಒಂದು ರೀತಿಯಲ್ಲಿ ಸೋಮಾರಿ ಬೆಳೆ. ಈಗ ನಾವು ದಾಳಿಂಬೆ ಹಾಕ್ತೀವಿ, ದಾಳಿಂಬೆ ಹಾಕಿದ್ರೆ ಇವತ್ತು ನಾವು ರೋಗ ನೋಡಿದಟ್ಟಿಗೆ ತಿರುಗಿಸಿ ಹೊಡೆದ್ರೆ ಕೆಟ್ಟ ಹೋಗ್ತೀವಿ. ಹಂಗೆಲ್ಲ ಒಂದು 4-5 ದಿವಸ ಲೇಟಾಗಿ, ಒಂದು ವಾರ ಲೇಟಾಗಿ ಹೊಡೆದ್ರು ಮೌಸಮ್ಬೆ ಆಗಲ್ಲ, ಒಂಥರ ಸೋಮಾರಿ ಬೆಳೆ. ಆಮೇಲೆ ಲೇಬರ್ಸು ಭಾಳ ಕಡಿಮೆ ಆಗ್ತದೆ. ನಾವು ವರ್ಷಕ್ಕೊಂದು ಸರಿ ಗೊಬ್ಬರ ಮಣ್ಣು ಹಾಕ್ಬಿಟ್ರೆ, ಆಮೇಲೆ ಕೆಮಿಕಲ್ ಮ್ಯಾನ್ಯೂರ್ಸ್ ಒಂದು 3 ಸಾರಿ ಹಾಕ್ತೀವಿ ನಾವು. ಇವಾಗೆಲ್ಲ ದೊಡ್ಡ ಗಿಡ, ನಮ್ಮ 15 ವರ್ಷದ ಗಿಡ ಅದಾವೆ. ಈಗ ಫಸ್ಟಿಗೆ ಒಂದು 2 ಕೆಜಿನ ಹಾಕ್ತೀವಿ ನಾವು, 10-26 ಇವನ್ನೆಲ್ಲ ಹಾಕ್ತೀವಿ. ಮತ್ತೆ ಒಂದು 2 ತಿಂಗಳು ಬಿಟ್ಟು 1 ಕೆಜಿ ಹಾಕ್ತೀವಿ ಒಂದೊಂದು ಗಿಡಕ್ಕೆ. ಆಮೇಲೆ ಇನ್ನೂ 1-2 ತಿಂಗಳು ಬಿಟ್ಟು ಒಟ್ಟಲ್ಲಿ 6 ತಿಂಗಳು ತನಕ ಅವಾಗ 1.5 ಕೆಜಿ ಹಾಕ್ತೀವಿ ಅಷ್ಟೇ. ಆದರೆ ನಾವು ಗಿಡಕ್ಕೆ ಬರೇ ಆ ಗೊಬ್ಬರದಾಗೇ, ಗವರ್ಮೆಂಟ್ ಗೊಬ್ಬರದಲ್ಲೇನು ಉಪಯೋಗ ಇಲ್ಲ, ಕೆಮಿಕಲ್ ಗೊಬ್ಬರದಲ್ಲಿ. ನಾವು ವರ್ಷಕ್ಕೆ ಇವಾಗ ನಾವು ಆ್ಯಕ್ಚುಲಿ ಡ್ರಿಪ್ ಮಾಡಿದ್ವಲ್ಲ, ಡ್ರಿಪ್ ಎಲ್ಲರೂ ಒಂದೊಂದು ಕಡೆಗೆ 2 ಕಡೆ ಮಾಡ್ತಾರೆ. ನಾವು ಒಂದು ಗಿಡಕ್ಕೆ 4 ಕಡೆನೇ ಮೈಕ್ರೋಟ್ಯೂಬ್ ಹಾಕಿದ್ವಿ. 4 ಕಡೆ ಮೈಕ್ರೋಟ್ಯೂಬ್ ಹಾಕಿ ಒಂದೊಂದು ಟ್ಯೂಬಿನ ಕಡೆಗೆ ವರ್ಷಕ್ಕೆ 2-2 ಪುಟ್ಟಿ ಹೊಸ ಮಣ್ಣು ಹಾಕ್ತೀವಿ, 1 ಪುಟ್ಟಿ ಕುರಿ ಗೊಬ್ಬರ ಅಥವಾ ಧನ ಗೊಬ್ಬರ ಹಾಕ್ತೀವಿ. ಅಷ್ಟು ಹಾಕ್ಬಿಟ್ಟು ಆಮೇಲೆ ಕೆಮಿಕಲ್ ಗೊಬ್ಬರ ಹಾಕೋದನ್ನ ಈಗಲೂ ನಮ್ಮ 1 ಕ್ವಿಂಟಲ್ನಿಂದ 2 ಕ್ವಿಂಟಲ್ವರೆಗೂ ಈಗಲೂ ನಮಗೆ ಬೆಳೆ ಬರ್ತೈತೆ ಒಂದು ಗಿಡಕ್ಕೆ, ಆವರೇಜ್ ಗಿಡಕ್ಕೆ. ಆ ದೃಷ್ಟಿಯಿಂದ ನಮ್ಮ ಮೌಸಮ್ಬೆನೇ ಉತ್ತಮ ನಮ್ಮ ಏರಿಯಾಕ್ಕೆ. ನಮ್ಮ ನೋಡಿ ಇನ್ನೂ ಕೆಲವ್ರಿಗೆ ಅನುಕೂಲ. ಈಗ ನಮ್ಮೂರಲ್ಲಿ ನಾನು ನೋಡ್ಬಿಟ್ಟು ಸುಮಾರು ಒಂದು 5 ಪ್ಲಾಟ್ ಇದ್ದಾವೆ, ಅವ್ರಿಗೂ ನಾವು ತಿಳಿದಿದ್ದ ಡೈರೆಕ್ಷನ್ ಕೊಡ್ತೀವಿ. ನಮಗೆ ಇಷ್ಟೊಂದೆಲ್ಲ ನಾನು ಮಾಡೋಕ್ಕೆ ನಮಗೆ ಋಷಭೇಂದ್ರಪ್ಪರ್ ಅಂತ ನಮ್ಮ ಫ್ರೆಂಡು, ಅವರೇ ನಮಗೆ ಇದೆಲ್ಲ ಕಾರಣ. ಅವರಿಂದಲೇ ನಾನು ಇವತ್ತು ಉದ್ಧಾರ ಆಗಿರೋದು. ನಾನು ಆದಷ್ಟು ಇರೋ ಸಾಲಗಳನ್ನ ತೀರಿಸ್ಕೊಂಡು ಹಚ್ಚಿಕಟ್ಟೆ ಇವತ್ತು ಸುಖವಾಗಿರೋಕ್ಕೆ ನನಗೆ ಮೌಸಮ್ಬೆನೇ ಕಾರಣ ಅಂತ ನಾನು ಹೇಳ್ತೀನಿ. ನೀವು ಸಕ್ಕರೆ ಫ್ಯಾಕ್ಟ್ರಿಲಿದ್ದು ನಂತರ ಈ ಕೃಷಿ ಬದುಕಿಗೆ ಬಂದ್ರಿ, ಕೃಷಿ ಬದುಕಿಗೆ ಬಂದರೇನೆ ಈ ಮೌಸಮ್ಬೆ ಬೆಳೆ ಸ್ಟಾರ್ಟ್ ಮಾಡಿದ್ರಿ. ಪ್ರಾರಂಭದಲ್ಲಿ ನಿರ್ವಹಣೆ ಮಾಡೋದೆಲ್ಲ ಕಷ್ಟ ಅನ್ನಿಸ್ತಾ? ಮೌಸಮ್ಬೆ ಹಾಕಿದ್ಮೇಲೆ ಕಷ್ಟ ಆಗಲಿಲ್ಲ. ಮೌಸುಂಬಿ ಹಾಕೋದಕ್ಕಿಂತ ನಾವು ಮಾಡ್ತಿದ್ವಲ್ಲ, ಈಗ ನೀರುಳ್ಳಿ ಬೆಳೀತಿದ್ವಿ, ಅವು ವಾರಗಟ್ಟಲೆ ದಿನ ನೀರಿಡಬೇಕು, ಎಲ್ಲ ಕಷ್ಟ ಭಾಳ ಕಷ್ಟಪಟ್ಟು ಇನ್ನೇನು ನಾವು ಜಮೀನು ಮಾರ್ಬೇಕು ಅನ್ನೋ ಲೆಕ್ಕ ಬಂದಾಗ ಇದನ್ನ ಹಾಕಿದ್ವಿ. ಇದು ಹಾಕಿದ್ಮೇಲೆ ಕಷ್ಟ ಆಗಲಿಲ್ಲ, ಯಾಕಂದ್ರೆ ಬ್ಯಾಂಕ್ನವರು ನಮಗೆ ಸಹಾಯ ಮಾಡಿದರು, ಆಗಿಂದಾಗಲೇ ಕಂತು ಕಬ್ಬಕ್ಕೆಲ್ಲ ಕೊಟ್ಟರು, ನಾವು ಅದ್ರ ಪ್ರಕಾರನೇ ಮಾಡ್ಕೊಂಡ್ವಿ. ನಮಗೆ ಈ ಮೌಸುಂಬಿ ಹಾಕಿದ್ರೆ ಏನು ಕಷ್ಟ ಆಗಲಿಲ್ಲ, ಅನುಕೂಲನೇ ಆಯ್ತು ಎಲ್ಲ ರೀತಿಯಲ್ಲಿ. ಈಗ ಮೌಸುಂಬಿಗೆಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀರಾ, ಮೇಲ್ಗೊಬ್ಬರ ಕೊಡ್ತೀರಾ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತೀರಾ. ವರ್ಷದಲ್ಲಿ ಒಂದೇ ಬೆಳೆನಾ ಮೌಸುಂಬಿ? ವರ್ಷಕ್ಕೆ ಒಂದೇ ಬೆಳೆ ಬರುತ್ತೆ. ಜನರಲ್ ಆಗಿ ಹಿಂದುಳಿದ್ಕೆಲ್ಲ ಹೊರಟಿರ್ತಾವಲ್ಲ, ಒಂದೆರಡು ತಿಂಗಳು, ಇವಾಗ ಉದಾಹರಣೆಗೆ ನಾವು ಏಪ್ರಿಲ್ ಲಾಸ್ಟ್ ತಪ್ಪಿ ಮೇ ಫಸ್ಟಿಗೆ ಬರುತ್ತೆ ವರ್ಷ ಬೆಳೆ. ಅದು ಬಂದಾಗ ಸ್ವಲ್ಪ ಸಣ್ಣ, ಯಾಕಂದರೆ ಯಾವುದೇ ಗಿಡನು ಒಂದೇ ಸರಿ ಇಲ್ಲಿ ಬಿಡಲ್ಲ, ಸ್ವಲ್ಪ ಉಳಿದಿರುತ್ತಲ್ಲ, ಅದು ಸ್ವಲ್ಪ ಇದಾಗ್ಬಿಟ್ಟು ಅದು ಜೂನ್ ಎಂಡಿಗೆ ಅಷ್ಟೊತ್ತಿಗೆ ಇನ್ನೊಂದು ಸರಿ ಬರುತ್ತೆ. ಅಷ್ಟು ಬೆಳೆ ಒಂದೇ ಲೆಕ್ಕನೇ ಇಲ್ಲ. ಈಗ ಯಾವುದೇ ಬೆಳೆ ತೋಟಗಾರಿಕೆ ಬೆಳೆಗಳು ತಗೊಂಡ್ರು ಸಾಕಷ್ಟು ರೋಗ ಮತ್ತು ಕೀಟಗಳ ಅವಳಿದ್ದೇ ಇರುತ್ತೆ. ಈ ಮೌಸುಂಬಿಗೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ, ಏನೇನು ಕೀಟಗಳು ಬರ್ತವೆ? ಕೀಟ ಅಂತಂದರೆ ಫಸ್ಟಿಗೆ ಚಿಗುರು ತಿನ್ನೋಕೆ ಬೀಳುತ್ತವೆ ಎಲ್ಲೋ ನೆಸಿ. ಅದಕ್ಕೆ ಏನು ಜಾಸ್ತಿ ಕಾಸ್ಟ್ ಇಲ್ಲ ಮೌಸುಂಬಿ ಔಷಧಿ, ಸುಮಾರು 600 ರೂಪಾಯಿ ಲೀಟ್ರ್ ಸಿಕ್ಕುತ್ತೆ, ಪ್ರಪೋನಫಾಸ್ ಅಂತ. ಅದನ್ನ ನೋಡಿಬಿಟ್ರೆ ಅದೇ ಜಾಸ್ತಿ, 20 ದಿವಸಕ್ಕೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಹೊಡಿಲೇಬೇಕು, ಅದು ಭಾಳ ಮೇನು. ಅಷ್ಟು ಆದಮೇಲೆ ನಾ ಬೆಳೆದ ಏನಾಗುತ್ತೆ ಗೊತ್ತೇ, ಒಂಥರ ಆಮೇಲೆ ಎಸ್ಪೆಷಲಿ ಎಲ್ಲಕ್ಕಿಂತ ಮೇಯ್ನು ಕಾಯಿಲೆ ಅಂತಂದ್ರೆ ಅದಕ್ಕೆ ನವಂಬರ್ ಫಸ್ಟು ಚಳಿ ಕಮೆನ್ಸ್ ಆಗುತ್ತಲ್ಲ, ಚಳಿ ಕಮೆನ್ಸ್ ಆದಾಗ ಮಸಿ ರೋಗ ಅಂತ ಬರುತ್ತೆ. ಆ ಮಸಿ ರೋಗನೇ ಭಾಳ ಡೇಂಜರು. ಆ ಮಸಿ ರೋಗ ಅಂದ್ರೆ ನಾವಿನ್ನೂ ಚಳಿ ಇವತ್ತು ಶುರುವಾತ ಅಂದಾಗ ತಿರು ದಿವಸ ಸ್ಟಾಕ್ ಇಟ್ಕೊಂಡಿರ್ಬೇಕು ನಮಗೆ, ಅದಕ್ಕೆ ಔಷಧಿ ಹೊಡಿಬೇಕಾಗುತ್ತೆ. ಅದು ನೋಡಿದ್ರೆ ಒಂದು 2 ದಿವಸಕ್ಕೆ ಖಾಲಿ ಆಗುತ್ತೆ, ಇಲ್ಲ ನಾವು ಒಂದು 4-5 ದಿವಸ ಕೈ ಬಿಟ್ರು ಇಡೀ ಸುಟ್ಟು ಬದನೆಕಾಯಿ ಆದಂಗೆ ಆಗುತ್ತೆ, ಅದು ಭಾಳ ಡೇಂಜರ್ ರೋಗ. ಅಷ್ಟು ಅದು ಕಾಯ್ತಲ್ಲ. ಮತ್ತೆ ತೀರ ಹೆವಿ ಬಿಸಿಲಿರುತ್ತಲ್ಲ ಮಾರ್ಚ್ ಎಂಡ್ನಾಗೆ, ಹೆವಿ ಬಿಸಿಲಿದ್ದಾಗ ಒಂದು ರೀತಿಯಲ್ಲಿ ಆ ಜಾಸ್ತಿ ಆಗಿಬಿಟ್ಟು ಚುಕ್ಕ ಚುಕ್ಕೆ ಬರುತ್ತೆ. ಆಮೇಲೆ ಆ ಕಾಯಿಗಳು ತುಂಬ ಹೊತ್ತ ಹಿಡಿದಾಗ ಗಾಳಿ ಆಡ್ದಂಗಾಗಿರುತ್ತೆ. ಗಾಳಿ ಆಡ್ದಂಗಾದಾಗೂ ಆ ರೀತಿಯಲ್ಲೂ ಒಂಥರ ಚಿಕ್ಕಂದ್ಬಿಟ್ಟು ಒಂದು ರೀತಿಯಲ್ಲಿ ಕಜ್ಜಿ ರೋಗ ಆದಂಗೆ ಆಗುತ್ತೆ. ಆ ರೋಗಕ್ಕೆ ಹಸಿಪೇಟ್ ಅಂತಿರ್ತತೆ, ನೋವಾನ್ ಅಂತಿರುತ್ತೆ. ಅವನ್ನ ಯಾವಾಗ ಡಿಕ್ಲೇರ್ ಅಂದರೆ ಮೇಜರ್ ಹೇಳ್ಬೇಕಂದ್ರೆ ಅಂಥ ಔಷಧಿ ಏನು ಕೇಳೋದಿಲ್ಲ, ಅದು ಬೆಳವಣಿಗೆ ಬರೋದಕ್ಕೆ ಮಾತ್ರ ಆಕ್ಚುಲಿ ನಾವು ಪ್ರಪಂಚ ಪಾಸ್ ಭಾಳ ಮುಖ್ಯ, ಯಾಕಂದ್ರೆ ಚಿಗುರು ತಿಂದಾಕ್ಬಿಡುತ್ತಲ್ಲ ಚಿಗುರು ಬೆಳೆಯಕ್ಕೆ. ಅಷ್ಟು ಮಾಡ್ಬೋದು ಸರ್. ಕಾಯಿ ತುಂಬ ಜಾಸ್ತಿ ಬಿಟ್ಟಾಗ ಆ ಕಾಯಿ ಬಾರ್ಕೆ ಗೊನೆಗಳು ಮುರಿಯ ಸಾಧ್ಯತೆ ಇದ್ದಾಗ ನೀವೇನಾದ್ರೂ ಅದಕ್ಕೆ ಅಟ್ಟ ಟೈಪ್ ಏನಾದರೂ ಅದಕ್ಕೆ ಏನು ಮಾಡ್ತೀವ, ಅದಕ್ಕೆ ತೆಂಗಿನ ಮಟ್ಟೆ ಇರುತ್ತೆ, ನಾವು ಸ್ವಲ್ಪ ತೆಂಗಿನ ತೋಟ ಇದೆ ನಮಗೆ, ತೆಂಗಿನ ಮಟ್ಟೆ ಇರುತ್ತೆ, ತೆಂಗಿನ ಮಟ್ಟ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಬಿಟ್ಟು ಕರೆಕ್ಟಾಗಿ ಗೂಟು ಇಡ್ತೀವಿ. ಪ್ರತಿ ಗೂಟಕ್ಕೂ ಅವಕ್ಕೂ ಎಲ್ಲೆಲ್ಲಿ ಬೀಳುತ್ತಲ್ಲ ಒಂದೊಂದು ಗೊನೆಗೆಲ್ಲ ಅಂದರೆ ನೀರಲ್ಲಿ ಯಾಕೆ ಸಣ್ಣವಾದಾಗ ನಾಕೋಗಿದ್ದಿಕ್ತೀವಿ, ಈಗ 20 ವರೆಗೂ ಗೂಟ ಇಡಬೇಕಾಗುತ್ತೆ, ಅದನ್ನಿಟ್ಟು ನೆಲಕ್ಕೆ ಬೀಳ್ದಂಗೆ ಇರುತ್ತೆ. ಅದಕ್ಕೆ ಇನ್ನೊಂದು ಕಾರಣ ಅಂದರೆ ಮೇಯ್ನು ಸಸಿ ನಾವು ಬೆಳೆಸ್ತೀವಲ್ಲ 2 ವರ್ಷದಾಗ ಇರುತ್ತಲ್ಲ, ಆ ಸಸಿನೇ ಪಕ್ಕದವೆಲ್ಲ ಕಟ್ ಮಾಡಿಬಿಟ್ಟು ಹೈಟ್ ಹೋಗಂಗೆ ಮಾಡಬೇಕು. ಹೈಟ್ ಹೋಗಂಗೆ ಮಾಡಿದರೆ ಆ್ಯಕ್ಚುಲಿ ನೆಲಕ್ಕೆ ತಾಳ್ಕಲ್ಲ. ನಮಗೆ ಗೊತ್ತಿಲ್ಲದೇ ನಾವು ಅವಾಗ ಅಷ್ಟೊಂದು 1 ವರ್ಷ ಲೇಟಾಗಿ ಕಟ್ ಮಾಡಿದ್ವಿ, ಆ ಕಟ್ ಮಾಡಿ ನೆಲಕ್ಕೆ ಆಗಿಬಿಟ್ಟು ನೆಲಕ್ಕೆ ಬಿದ್ದಮೇಲೆ ಈಗ ಮಳೆ ಬರುತ್ತಲ್ಲ, ಮಳೆ ಕಾಯೆಲ್ಲ ಕೆಟ್ಟೋಗುತ್ತೆ. ಆ ದೃಷ್ಟಿಯಿಂದ ನಾವು ತೆಂಗಿನ ಮಟ್ಟಿ ಇಡಲೇಬೇಕಾಗುತ್ತೆ, ಅದು ಒಂದು ಕಾರಣ. ಇಳುವರಿ ಯಾವ ಪ್ರಮಾಣದಲ್ಲಿ ಬರ್ತೈತೆ, ಒಂದು ಗಿಡದಿಂದ ಎಷ್ಟು ಹಣ್ಣು ನಿರೀಕ್ಷೆ ಮಾಡ್ತೀರ ನೀವು? ಒಂದು ಗಿಡದಿಂದ ಅದು 1000 ಹಣ್ಣು ಬಿಡುತ್ತೆ, ಎಲ್ಲ ಹಣ್ಣು ಇಟ್ಕೊಳ್ಳಲ್ಲ ಹೂವು, ಅವೆಲ್ಲ ಹೋಗ್ಬಿಟ್ಟು ಕೊನೆಗೆ 500-600 ಬಿಡ್ಬೋದು ಒಂದು ಆವರೇಜ್ ಲೆಕ್ಕದಾಗ. ಕೆಲವು 1000 ಸಿಗ್ಬೋದು, 500-600 ಸಿಕ್ಕರೆ ಜನರಲ್ಲಿ ಒಂದು ಕೆಜಿಗೆ 6 ಬತ್ತವೆ ಹಣ್ಣು, ಸಣ್ಣವಾದ್ರೆ 8 ಬತ್ತವೆ. ಇವೆಲ್ಲ ದೃಷ್ಟಿಯಿಂದ 50-60 ಕೆಜಿ ಒಂದು ಗಿಡಕ್ಕೆ ನಿರೀಕ್ಷೆ ಮಾಡ್ಬೋದು 5-7 ವರ್ಷ ತಕ್ಕ. 7 ವರ್ಷ ಆದಮೇಲೆ ಗಿಡ ದೊಡ್ಡವಾಗ್ತಲ್ಲ, ಗಿಡಕ್ಕೆ 1 ಕ್ವಿಂಟಲ್ ಬೆಳಿಬೋದು ಅದ್ರ ಮೇಲೆ. ಮೌಸುಂಬೆ ಇದು ಮಾರ್ಕೆಟಿನ ಸಮಸ್ಯೆ ಏನಿಲ್ಲ? ಮಾರ್ಕೆಟಿನ ಸಮಸ್ಯೆ ಇದೆ ಇಲ್ಲ ಅಂತಲ್ಲ, ಆದ್ರೆ ಇಲ್ಲಿ ಜನರಲ್ ಏನಂದ್ರೆ ಆಂಧ್ರದಿಂದ ಅನಂತಪುರದಿಂದ ಬರ್ತಾರಲ್ಲ, ನಾವು ತೋಟ ಚೆನ್ನಾಗಿ ಬೆಳೆಸಿದರೆ ಅನಂತಪುರದ ಸಾಕಷ್ಟು ಜನ ವರ್ತಕರು ಬರ್ತಾರೆ, ಇಲ್ಲೇ ಬಂದುಬಿಡ್ತಾರೆ. ಇಲ್ಲೇ ಬಂದುಬಿಟ್ಟು ನಮ್ಮ ರೇಟಿಗೆ ತಕ್ಕಂತೆ ನಮಗೂ ಅವ್ರಿಗೂ ನಮಗೂ ಸ್ವಲ್ಪ ತಿಳುವಳಿಕೆ ಇರಬೇಕು, ಎಲ್ಲರೂ ಮದ್ದಡಿಕೆ ಭಾಳ ಕೆಡಬಿಡ್ತಾರೆ, ಕಡಿಮೆ ರೇಟ್ಗೆ ಹಾಕೊಂಡ್ಬಿಡ್ತಾರೆ. ಅದು ನಾವು ಮಾರ್ಕೆಟ್ ರೇಟ್ ತಿಳ್ಕೊಂಬಿಟ್ಟು ನೋಡಿಕೊಟ್ರೆ ಇಲ್ಲೇ ಬಂದುಬಿಟ್ಟು ಅವರೇ ಕಟ್ ಮಾಡ್ಕೊಂಡು ಅವರೇ ತೂಕ ಮಾಡ್ಕೊಂಡು ನಮಗೆ ಕ್ಯಾಶ್ ಕೊಟ್ಟು ಹೋಗ್ತಾರೆ. ಮಾರ್ಕೆಟಿಂದ ಸಮಸ್ಯೆನ ಅಷ್ಟು ಆಗಲ್ಲ. ಕೊನೆ ಪಕ್ಷ ಏನು ರೇಟ್ ಸಿಕ್ಕರೆ ರೈತರಿಗೆ ಲಾಸ್ ಆಗಲ್ಲ ಅಂತೀರ? ಕನಿಷ್ಠ 25-35 ರೂಪಾಯಿ ಒಳಗೆ ಸಿಕ್ಕರೆ ಏನು ಲಾಸ್ ಏನಾಗಲ್ಲ, ಆದರೆ ಕೆಳಗೆ ಹೋದಾಗ ಸ್ವಲ್ಪ ಲಾಸ್ ಆಗ್ತದೆ. ಈಗಾಗಲೇ ಬೆಳೆ ಪ್ರಾರಂಭ ಆಗಿ 1 ವರ್ಷದಿಂದ ಬೆಳೆ ತಗೊಳ್ತಾ ಇದ್ರ? ನಾವೀಗ ನಿಯರ್ಲಿ 10 ವರ್ಷದಿಂದ ತಗೊಳ್ತಾ ಇದ್ವಿ. ಯಾವ ವರ್ಷ ಆದ್ರೂ ನೀವು ಹೇಳಿದಂಗೆ 15-20 ರೂಪಾಯಿ ರೇಟ್ ಕೆಳಗಡೆ ಬಂದು ಲಾಸ್ ಆಗಿರೋದುಂಟ? ಫಸ್ಟ್ ಬೆಳೆ ಎಂದೂ ನಮಗೆ ಲಾಸ್ ಆಗಿಲ್ಲ ಆಕ್ಚುಲಿನ, ಯಾವಾಗಲೂ ಫಸ್ಟ್ ಕೊಟ್ಟಿದ್ದು 27 ಆಮೇಲೆ 39-40 ಕೊಟ್ಟಿದ್ವಿ. ಕೊನೆ ಪಕ್ಷ ನಮ್ಮ ರೈತರಿಗೆ ಚೆನ್ನಾಗಿ ಇಳುವರಿ ಬಂದು ನೀವು ಹೇಳಿದಂಗೆ 25-30 ರೂಪಾಯಿ ರೇಟ್ ಸಿಕ್ಕರು ಲಾಭ ಅಂತೀರ? ಲಾಭ ಅಂತ 25-30 ರೂಪಾಯಿ ಸಿಕ್ಕರು ಲಾಭ ಆಗುತ್ತೆ, ಏನ್ ಲಾಸ್ ಆಗಲ್ಲ. ನಾವು ಈ ಮೌಸುಂಬಿ ತೋಟಕ್ಕೆ ಹೋದಾಗ ನೋಡ್ತೀವಿ ಈ ಹಣ್ಣಿನ ಮೇಲೆಲ್ಲ ಚುಕ್ಕೆ ಆಗಿರುತ್ತೆ, ಅದೇನಾದ್ರು ರೋಗದಿಂದ ಆ ಥರ ಆಗಿರುತ್ತೆ? ಒಳ್ಳೆ ಗುಣಮಟ್ಟದ ಹಣ್ಣು ಬೆಳಿಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ? ಅದಕ್ಕೆ ಮೆಡಿಸಿನ್ ಹೊಡಿಲೇಬೇಕಾಗ್ತದೆ, ಅದಕ್ಕೆ ಬೇರೆ ಬೇರೆ ಈಗ ಮಿಟ್ ಅಂತ ಬರುತ್ತೆ ಅಂತವೆಲ್ಲ ಹೊಡಿತಾ ಇದ್ರೆ ಅದು ಬರಲ್ಲ. ನಾ ಅದಕ್ಕನೆ ಹೇಳ್ತಾರಲ್ಲ ಒಂದು ಗಾದೆ, ಬೇಡ ಕಾಯದೆ ಕೆಟ್ಟ, ಜೇಡ ನೇಯದೆ ಕೆಟ್ಟ, ಒಕ್ಕಲಿಗ ನೋಡದಲ್ಲೇ ಕೆಟ್ಟ ಸರ್ವಜ್ಞ ಅಂತ. ನಾವು ನೋಡ್ತಾ ಇದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ನಾವೆಂದೋ ತಿಂಗಳಿಗೊಂದು ಸೋಗಿ ಹಿಂಗೆ ಪ್ಯಾಂಟ್ ಹಾಕೊಂಡು ಹೋಗಿ ಇಡ್ಕೆ ಬಂದು ನೋಡಿ ಇಡ್ಕೆ ಅದು ಗೊತ್ತಾಗಲ್ಲ. ಡೈಲಿ ವಾರ ಹೊಲ್ದಾಗ ಹೋಗ್ತಿದ್ರೆ ಏನಾಯ್ತು ಏನಿಲ್ಲ ಅಂತ ನಾವು ಆಗ್ಲಿ ತಿಳ್ಕೊಳ್ತೀವಿ. ಅವಾಗ ನೋಡಿ ಹೊಡಿಬೇಕಾಗ್ತದೆ, ಔಷಧಿ ಹೊಡಲೇಬೇಕು, ಇಲ್ಲ ಚಿಕ್ಕೆ ಬಂದ್ಬಿಡುತ್ತೆ. ಹೀಗಾಗಿದ್ರೆ ಮೋಸಂಬೆ ಗಿಡಗಳು ಎಷ್ಟು ಎಕರೆಲಿ ನಾಟಿ ಮಾಡಿದ್ರೆ? ನಮ್ದು ಈಗ ಒಂದು 2.5 ಎಕರೆ ಮುಂಚೆ ಇತ್ತು, ತಿರುಗಿ ಮತ್ತೆ ಒಂದು 2.5 ಎಕರೆ ಹಾಕಿದೀವಿ. ಒಂದು ಎಕರೆಗೆ 193 ಗಿಡ ಬೀಳುತ್ತೆ. 15 ಅಡಿ ಒಳಗೆ ಹಾಕಿದ್ರಿ. ಈ 15 ಅಡಿ ಅಂತ ಸಾಕಾಗುತ್ತಾ? ಅಕಸ್ಮಾತ್ ಈ ಗಿಡಗಳು ದೊಡ್ಡವಾದಾಗ ನಾವು ಇನ್ನೊಂದು 5 ಅಡಿ 20 ಅಡಿ ಅಂತ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. 20 ಅಡಿ ಕೊಟ್ಟರು ಕೊಡಬಹುದು, ಏನು ತೊಂದರೆ ಆಗಲ್ಲ. ಈಗ ಈ ಮಾರ್ಜಿನಲ್ ಫಾರ್ಮರ್ಸ್ ಸಣ್ಣ ರೈತರು ಇರ್ತಾರಲ್ಲ, ಅವ್ರಿಗೆ ಇರೋದ್ರಾಗ ಯಾಕಂದ್ರೆ ಅದು ಒಟ್ಟು ಕಲ್ತಕೊಳ್ಳೋ ಹೊತ್ತಿಗೆ ಲೇಟ್ ಆಗ್ತದೆ, ಬೇಗ ತಗೊಳ್ಳೋಣ. ಇವತ್ತಿನ ಕಾಲದಾಗೆ ಅಡ್ವಾನ್ಸ್ ಆಗ್ಬೇಕಲ್ಲ, ಅದರಿಂದ 15 ಅಡಿಗೆ ಹಾಕ್ಬಹುದು. 20 ಅಡಿಗೆ ಹಾಕ್ರಿ ಅಂತ ತೊಂದರೆ ಇಲ್ಲ. 18-20 ಕಾಕ ಶ್ರೇಷ್ಠ. ಜಮೀನು ಜಾಸ್ತಿ ಇರೋರು, ಕಡಿಮೆ ಜಮೀನ್ ಏನಾರು ಇರೋದ್ರಾಗೆ ಬೆಳ್ಕೊಳ್ಬೇಕಲ್ಲ. ಹಂಗಾಗುತ್ತೆ. ಮೊದಲು 2.5 ಎಕರೆ ಬಿಟ್ಟು ಈಗ ಮತ್ತೆ ನಂತರ ನಾಟಿ ಮಾಡಿದ್ವಿ ಅಂತಂದ್ರೆ ಅದು ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ? ಅದು ನಾಟಿ ಮಾಡಿ ಈಗ 4 ವರ್ಷ 5ನೇ ವರ್ಷದಾಗಿದೆ. ಅಲ್ಲೇ ಈಗ ಅಲ್ಲೇ ಅದು ಬಂದಿದೆ. ಮತ್ತೆ ಮೌಸಮಿ ಬೆಳೆನೇ ನಾಟಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನಮ್ಗಿದ್ರೆ ಲಾಭ ಸಿಗ್ತಲ್ಲ, ಇದೇ ಅನುಕೂಲ ಅಂತ ಹೇಳಿ ಮತ್ತೆ ಮಾಡಿದ್ವಿ ಮೌಸಮಿ. ಈ ಅಡಿಕೆ ತೆಂಗು ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ? ಅಡಿಕೆ ಮಾಡಿದ್ವಿ ನಾವು. ಅಡಿಕೆ ಮಾಡಿ 19 ವರ್ಷ ಬೆಳೆಸಿ ಮೊನ್ನೆ ನೀರು ಕಡಿಮೆ ಆಗಿಬಿಟ್ಟು ಅಡಿಕೆ ತೋಟ ಒಣಗೋತು. ಅಂಥ ಟೈಮ್ನಾಗೂ ನಾವು ಇದು ಹೆಂಗೋ ಅಡಿಕೆ ಇರಲ್ಲ ಅನ್ನೋದು ಗೊತ್ತಾಗ್ಬಿಟ್ಟು ನಾವು ಆಗಲೇ ಅಡಿಕೆನೇ ಒಣಗಿಬಿಟ್ಟು ಮೌಸಮ್ಮೇನೆ ಉಳಿಸ್ಕೊಂಡ್ವಿ ಹೆಂಗ ಇದಿರುತ್ತೆ ಅಂತ. ಯಾಕಂದ್ರೆ ಕಡಿಮೆ ನೀರಿನಾಗ ಇರುತ್ತೆ, ಸಾಯ್ದಂಗೆ ನೀರಿಟ್ಟೆ ಬರುತ್ತೆ. ಅದರಿಂದ ಮೌಸಮ್ಮೇನೆ ಉಳಿಸ್ಕೊಂಡ್ವಿ ಅಡಿಕೆಗಿಂತ. ಈಗ ಪ್ರಾರಂಭದಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯಿ ಇವನ್ನೆಲ್ಲ ಬೆಳೆದ್ವಿ ಅಂತ ಅಂದ್ರೆ, ಬಾಳೆ ಬೆಳೆದ್ವಿ ಅಂತ ಅಂದ್ರೆ, ನಮ್ಮ ರೈತ ಎಷ್ಟು ವರ್ಷದವರೆಗೆ ಈ ತರ ಅಂತರ ಬೆಳೆಗಳು ಬೆಳಿಬಹುದು? 3 ವರ್ಷದವರೆಗೂ ಬೆಳಿಬಹುದು, 4ನೇ ವರ್ಷದವರೆಗೂ ಬೆಳಿಬಹುದು. ಯಾಕಂದ್ರೆ 4 ವರ್ಷದಾಗನೆ ಅದು ಚೆನ್ನಾಗಿ ಇಳುವರಿ ಬರೋದು. ಅವಾಗ ಅದಕ್ಕೆ ಕಷ್ಟ, ಅದೇ ಸಾಕಾಗುತ್ತಲ್ಲ. ಅಲ್ಲೇವರೆಗೂ ನಾವು ಹಂಗೆ ಇರಕ್ಕಾಗಲ್ವಲ್ಲ ರೈತರು, ಅದರಿಂದ 3 ವರ್ಷದಾಗನೆ ಬೆಳಿಬಹುದು ಬೆಳೆ. ಮೌಸಮ್ಮೆ ಯಾವ ತಿಂಗಳಲ್ಲಿ ಬಂದ್ರೆ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತಂತ್ರ? ಮೌಸಮ್ಮೆ ಯಾವಾಗಲೂ ಏಪ್ರಿಲ್ ಎಂಡು ಮೇ ಆ ತಿಂಗಳಲ್ಲಿ ಬಂದ್ರೆ ಮಾತ್ರ ಒಳ್ಳೆ ರೇಟ್ ಇರುತ್ತೆ. ಕಾರಣ ಎಲ್ಲ ಬಿಸಿಲು ಕಾಲ ಇರುತ್ತೆ, ಜ್ಯೂಸ್ಗೆ ಹೋಗುತ್ತೆ, ಆಮೇಲೆ ಆ ಕಡೆ ಉತ್ತರ ಭಾರತಕ್ಕೂ ಹೋಗುತ್ತೆ. ಇಲ್ಲಿಂದ ನಮ್ದು ಇಲ್ಲಿಗೆ ಈಗ 3 ವರ್ಷದ ಕೆಳಗೆ ಇಲ್ಲಿಂದ ಡೆಲ್ಲಿಗೆ 2 ಲೋಡ್ ನಮ್ಮ ಮುಂದೆ ಶಿಫ್ಟ್ ಮಾಡ್ಕೊಂಡು ಹೋದ್ರು. ಅಲ್ಲಿ ತುಂಬ ನಮ್ಗಿಲ್ಲಿ ಈ 28-30 ಕೊಟ್ಟರೆ ಅಲ್ಲಿ 100 ರೂಪಾಯಿ ಇರುತ್ತೆ ರೇಟು ಅವ್ರಿಗೆ. ಅದರಿಂದ ಅವರೇ ನಮಗೆಲ್ಲ ಹೇಳ್ತಾರಲ್ಲ ವ್ಯಾಪಾರದವರೇ, ಅವ್ರಿಗೆ ಹೇಳ್ತಾರೆ. ಆ ದೃಷ್ಟಿಯಿಂದ ಆ ಬೇಸಿಗೆ ಕಾಲದಾಗ ಬಂದರೆ ತುಂಬ ಲಾಭ. ಈಗ ಹೊರಗಡೆ ಕೊಟ್ಟರೆ ತುಂಬ ಲಾಭ ಇದೆ ಅಂತೀರ, ಹಂಗಾಗ್ಬಿಟ್ಟು ನೀವೇ ಬೆಂಗಳೂರು ಡೆಲ್ಲಿ ಈ ಥರ ಮಾರ್ಕೆಟ್ ಮಾಡ್ಲಿಕ್ಕೆ ಆಗಲ್ಲ? ಡೆಲ್ಲಿ ಮಾರ್ಕೆಟು ನಾವು ಮಾಡೋಕ್ಕಾಗಲ್ಲ, ಕಷ್ಟ ರೈತರಿಗೆ. ಆಮೇಲೆ ಇನ್ನೊಂದು, ಜನರಲ್ಲಿಗೆ ಅಲ್ಲಿ ಒಂದೇ ಕೋಮಿನ ಜನ ಇರ್ತಾರೆ ಆ್ಯಕ್ಚುಲಿನ. ಈಗ ನಾವು ಮಾರ್ಕೆಟ್ನಾಗ ಹೋದರೆ ನಮ್ಮನ್ನು ಬೇಕಾದಂಗೆ ಮಾಡಾಕ್ಬಿಡ್ತಾರೆ. ಈಗ ಉದಾಹರಣೆಗೆ ನಾವು ಮೊನ್ನೆ ಬೆಂಗಳೂರು ಮಾರ್ಕೆಟ್ ನೋಡ್ಕೊಳಕ್ಕೆ ಹೋಗಿದ್ದರು ನಮ್ಮಗ, ಅವ್ರು ಹೇಳಿದರು ಅಲ್ಲಿ ಹಿಂಗೆ 3 ಇಂಚು ದಪ್ಪ ಇರೋಂಥವಕ್ಕೆ ಒಂದು, ಆಮೇಲೆ 2 ಇಂಚು ಒಳಗಿರೋಕ್ಕೆ ಇಷ್ಟು ಅಂತೇಳಿ 4 ಭಾಗ ಮಾಡಾಕ್ತಾರೆ. 4 ಭಾಗ ಮಾಡಾಕ್ದಾಗ ಅವರು ಲೇಬರ್ಸ್ ಎಲ್ಲ ಅವರೇ ಇರ್ತಾರೆ. ಅವಾಗ ದಪ್ಪ ಇರೋದನ್ನ ಕಡಿಮೆ ಮಾಡ್ತಾರೆ ರಾಶಿನ, ಮಧ್ಯೆ ಇರೋದನ್ನ ಜಾಸ್ತಿ ಮಾಡ್ತಾರೆ. ಅವಾಗ ನೋಡಿ, ದಪ್ಪ 46 ರೂಪಾಯಿ ಕೆಜಿ ಇದ್ದಿದ್ದು ಮಧ್ಯದ 25 ಇರುತ್ತೆ, ಅದಕ್ಕಿಂತ ಸಣ್ಣದ 15-12 ಇರ್ತತೆ. ಈಗ ಅದರಿಂದ ಎಲ್ಲ ವರ್ತಕರು ಮೋಸ ಮಾಡ್ತಾರೆ. ಆ ದೃಷ್ಟಿಯಿಂದ ನಮಗೆ ಸರಿಯಾದ ಮಾರ್ಕೆಟ್ಗೆ ನಾವು ಹೋದ ನಮಗೆ ರೈತರಿಗೆ ಸಿಕ್ಕಲ್ಲ. ನಾವು ಇಲ್ಲೇ ನೋಡ್ಬಿಟ್ಟು ವ್ಯವಹಾರ ಮಾಡಿಬಿಟ್ಟು ಕೊಡೋದೇ ಸೂಕ್ತ ಅಂತ ನಮ್ಮ ಅನಿಸಿಕೆ. ಈ ತೋಟದಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರು ಯಾವುದೇ ರೀತಿ ಗ್ರೇಡ್ ಮಾಡೋಲ್ಲ, ಸಾರ ಸಕ್ಕಾಗಿ ತಗೊಳ್ಳೋದ್ರಿಂದ ನಮಗೆ ಇಲ್ಲೇ ನಮ್ಮ ಕಣ್ಣೆದ್ರಿಗೆ ಇರುತ್ತಲ್ಲ, ಕೊಡ್ಬೋದು. ನಾವು ಅಲ್ಲಿಗೆ ಹೋದಾಗ ರೈತರಿಗೆ ಪಕ್ಕ ಮೋಸನೇ ಮಾಡ್ತಾರೆ, ಹೇಳ್ತಾರೆ ರೈತರಿಗೆ ಮೋಸ ಇಲ್ಲ ಅಂತವೆಲ್ಲ ಸುಳ್ಳು. ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿಂದ ನಾವು ಬಾಡಿಗೆ ತಾಣ ಕೊಡಬೇಕು. ಒಂದು ಲೋಡ್ಗೆ ಬರೀ ಐಟಮ್ ಮಾಡೋಕ್ಕೆ 10,000 ರೂಪಾಯಿ ತಾಂತಾರಂತೆ. ಆಮೇಲೆ 10% ಅವರಿಗೆ ಕಮಿಷನ್ನು, 10% ಇವನು ಕಡಿಮೆನೇ ಇದನ್ನ ತಾಳ್ತಾರೆ ಎಕ್ಟ್ರನ. ಯಾಕಂದರೆ ಹಣ್ಣು ಒಣಗೋಗುತ್ತೆ ಕೊಳತೋಗುತ್ತೆ ಅಂತ. ಅಲ್ಲಿದ್ದ ಇಲ್ಲಿ ಅದು ಒಂದು 10 ಕೆಜಿ 100 ಕೊಟ್ಟೆ ಕೊಡ್ತೀವಿ, ಕೊಟ್ಟರು ನಮ್ಗೆ ಅಷ್ಟು ಕಾಣಲ್ಲ, ಅವರೇ ಕಿತ್ಕೊಂಡು ಹೋಗ್ತಾರೆ, ಅವರೇ ಮಾಡ್ತಾರಲ್ಲ ಅಲ್ಲಿ. ಅದರಿಂದ ಅಲ್ಲಿ ಹೋದ ರೈತರನ್ನ ಹೆಂಗೆ ಬೇಕೋ ಹಂಗೆ ಇದು ಮಾಡಿಬಿಟ್ಟು ವರ್ತಕರು ಅಧ್ವಾನ ಮಾಡ್ತಾರೆ. ನೀವು ಹಣ್ಣಿನ ಬೆಳೆ ಯಶಸ್ವಿಯಾಗಿ ಬೆಳೀತಾ ಇದ್ರ, ಸಾಕಷ್ಟು ಜನ ನಮ್ಮ ರೈತರು ನೀರಾವರಿ ಇದ್ದಂಥವ್ರು ಅಲ್ಪಾವಧಿ ಬೆಳೆಗಳೇ ಬೆಳೀತಾರೆ. ಯಾಕಂದರೆ ಒಂದು 5 ಎಕರೆ ಟೊಮೊಟೊ ಹಾಕ್ತಾರೆ, 5 ಎಕರೆ ಈರುಳ್ಳಿ ಹಾಕ್ತಾರೆ, 5 ಎಕರೆ ರಾಗಿ ಹಾಕ್ತಾರೆ. ಈ ಥರ ಅಲ್ಪಾವಧಿ ಬೆಳೆಗಳು ಬೆಳೆಯೋದಕ್ಕಿಂತ ಈ ತೋಟಗಾರಿಕೆ ಬೆಳೆಗಳು ಲಾಭದಾಯಕ ಅಂತೀರ? ತೋಟಗಾರಿಕೆ ಬೆಳೆಗಳು ತುಂಬ ಲಾಭದಾಯಕ. ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಇಲ್ಲ. ಆಮೇಲೆ ನಮ್ಮ ಈ ತೋಟಗಾರಿಕೆ ಇಲಾಖೆ ಇದೆಲ್ಲ ಅವರೆಂದೂ ತಿರುಗಿ ನೋಡಲ್ಲ ಯಾವ ಹಳ್ಳಿಯಲ್ಲಿ ಯಾವ್ದಕ್ಕೆ ಸೂಕ್ತ ಐತೆ ಅಂತ ಹೇಳ್ಬಿಟ್ಟು ಅದು ಇದು ಮಾಡಿ ಬೆಳೆಯಂತ ರೈತರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಈಗ ನಾವು ಇಷ್ಟು ತೋಟ ಆಯ್ತಲ್ಲ, ನಾವು ಇಲ್ಲಿಗೆ 15 ವರ್ಷ ಆಯ್ತು. ಮೊದಲಿದ್ದವ್ರು ಯಾರೋ ಕೆಲವರು ನೋಡಿದ್ರು ನಮ್ಮ ತೋಟನ, ನಮಗೆ 10 ಕಿಲೋಮೀಟರ್ನ ಚಳಕೆರೈತೆ. ಆದರೆ ಈಗಿರೋ ತೋಟಗಾರಿಕೆ ಆಫೀಸರ್ ಯಾರೋ ಒಬ್ಬರು ನಮ್ಮ ಹೊಲಕ್ಕೆ ಬಂದಿಲ್ಲ. ನಾವು ಹೋಗಿ ಏನು ಸರ್ ಹಿಂಗೆ ನಾವು ಮೌಸಮ್ಬಿ ಹಾಕಿದ್ವಿ ನಮಗೆ ಇದೇನೋ ಪರಿಹಾರ ಕೊಡ್ತಾರೆ ಅಂತಂದು ಹೇಳಿ ಕೇಳಿದ್ರೆ ಎಲ್ಲೈತಿ ರೆಡ್ಡಿ ಹೇಳಿ ಮೌಸಮ್ಬಿ ಅಂತ ಕೇಳ್ತಾರೆ ಅವರು. ಹೆಸರಿಗೆ ಮರ ತೋಟಗಾರಿಕೆ ರೈತರು ಅಷ್ಟಕ್ಕೆ ಅವ್ರನ್ನ ಬಳಸ್ಕೊಳ್ಳೋದು, ರೈತರದ್ದು ತಪ್ಪಿದೆ ಅವ್ರನ್ನ ನಮಗೆ ಹಂಗಾಗಿದೆ ಕಾಯಿಲೆ ಆಗಿದೆ ಇದಕ್ಕೆ ಬಂದು ನೋಡ್ರಿ ಅಂತಂದು ಯಾರು ರೈತರು ಕೇಳಕ್ಕೆ ಹೋಗಲ್ಲ ಆಕ್ಚುಲಿನ. ಅವ್ರೇನು ಇದಕ್ಕೆ ಡ್ರಿಪ್ಪ ಅವ್ರು ಡ್ರಿಪ್ ನೋಡಕ್ಕೆ ಬರ್ತಾರೆ ಇದು ಮಾಡ್ಕೊಂತ ಬೆಳೆ ಹೆಂಗೆ ಬೆಳೆಯೋ. ಆಮೇಲೆ ಜನಗಳು ಪ್ರೋತ್ಸಾಹ ಕೊಡೋದು ಗೊತ್ತೇ ಇರಿ. ಉದಾಹರಣೆಗೆ ಇಲ್ಲಿ ಮೌಸಮ್ಬಿ ಯಾರು ಬೆಳೆದಿದ್ರು ನಮ್ಮೂರಲ್ಲಿ ನಾನು ಮೌಸಮ್ ಬೆಳೆಯಕ್ರೆ ಜನ ನಗರ ನಮ್ಮೂರಾಗ ಈ ಕೊಂಪೆ ಬೆಳೀತಾರೆ ಅಂತಂಬರು. ಈಗ ನಾವು ಬೆಳೆದ ಮೇಲೆ ಎಷ್ಟೋ ಜನ ನೋಡ್ಕೊಂಡು ಪ್ರಚಾರ ಆಗ್ತೈತೆ. ಅದರಿಂದ ತೋಟಗಾರಿಕೆನೇ ಮುಖ್ಯ. ಇವಾಗ 3-6 ತಿಂಗಳಿಗೆ ಇವತ್ತಿನ ಲೇಬರ್ ನಲ್ಲಿ ಏನು ಉಳಿಯಲ್ಲ. ಈಗ ನೀರುಳ್ಳಿ 7 ವರ್ಷಕ್ಕೊಂದ್ಸಾರಿ 5 ವರ್ಷಕ್ಕೊಂದ್ಸಾರಿ ರೇಟ್ ಸಿಗುತ್ತೆ. ಅವತ್ತೋಗ 2 ಲಕ್ಷ ಸಿಕ್ತು ಎಕರೆಗೆ, 3 ಲಕ್ಷ ಸಿಕ್ತು ಅಂತಂತಾರೆ. ತಿರುಗಿನ 5 ವರ್ಷನೂ ಅದಕ್ಕೆ ಹಾಕಿರ್ತಾರೆ. ಅದರಿಂದ ರೈತರು ಅರ್ಜೆಂಟ್ ತರದ್ ನೋಡ್ತಾರೆ. ಆಮೇಲೆ ಕೆಲವರು 3 ವರ್ಷಕ್ಕೆ ಕಾಯ್ಬೇಕಲ್ಲ, ಮಧ್ಯೆ ಬೆಳಕೊಳ್ಬೇಕಂದು ಗೊತ್ತಿರಲ್ಲ, ಮೌಸಮ್ ಒಂದು ಬಿಡಪ್ಪ 4 ವರ್ಷಕ್ಕೆ ಬರುತ್ತೆ ಅಲ್ಲೇ ತಕ್ಕ ನಾವ್ ಹೆಂಗ್ ಜೀವನ ಮಾಡೋಣ ಅಂತಿರ್ತಾರೆ. ರೈತರು ಅದನ್ನ ತಿಳ್ಕೊಳ್ಬೇಕು, ಯಾಕಂದ್ರೆ ಪ್ರಾಕ್ಟಿಕಲಿ ಅನುಭವಿಸ್ಬೇಕು. ಆಕ್ಚುಲಿ ಅವರು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿರಬೇಕು. ಸುಮ್ಕ ನಾವು ಹೊಲ ಐತೆ ಅಂತ ಬರೇ ನೀರುಳ್ಳಿನ ಹಾಕಿದ್ರೆ ಏನು ಉಳಿಯಲ್ಲ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹಾಕೊಂಡು ಒಬ್ಬ ಮನುಷ್ಯ 2 ಎಕರೆ ಹಾಕಿದ್ರೆ ಸಾಕು, 2 ಎಕರೆ ಹಾಕಿರೋ ಅವ್ನು ಕರೆಕ್ಟ್ ಮೇಂಟೈನ್ ಮಾಡೋದು. ಯಾಕಂದ್ರೆ ಬೇರೆದ ಅವ್ರು ಮಾಡ್ಕೋಬಹುದಲ್ಲ. ಯಾರಿಗೂ ನೀರಾವರಿ ಮಾಡಿದ್ರೆ 2 ಎಕರೆ ಇಟ್ಕೊಂಡ್ರೆ ಜಾಸ್ತಿ ಇಟ್ಕೊಂಡಿರ್ತಾರೆ ಜನರಲ್ ಆಗಿ. ತೋಟಗಾರಿಕೆ ಇದ್ರೆ ಬೆಳೀತದೆ. ಆಮೇಲೆ ಅದರಲ್ಲಿ ಸುತ್ತೂರ ಮಾವು ಹಾಕ್ಬಹುದು, ಮದ್ಯ ಮಾವು ಹಾಕ್ಬಹುದು. ಅವೆಲ್ಲ ಏನು ನಾವು ನೀರಿಡಂಗಿಲ್ಲ, ಗೊಬ್ಬರ ರಾಬೆಟ್ಗೋ ಬೆಳೀತಾವೆ, ತೆಂಗು ಹಾಕ್ಬಹುದು, ಅವೆಲ್ಲ ಮಾಡಿ ಬೆಳಿಬಹುದು. ಯಾಕಂದ್ರೆ ತೋಟಗಾರಿಕೆಗೆ ಲಾಭ ಐತೆ ಹೊರತುನು ಈಗ ಆಕ್ಚುಲಿ ಸಣ್ಣ ಬದುಕಿನಾಗ ಎಂದೂ ಲಾಭ ಇಲ್ಲ. ಸರ್, ಈಗ ನೋಡಿದ್ರು ನೀವು ಇಷ್ಟೊಂದು ವಯಸ್ಸಾದ್ರು ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಬದುಕು ಮಾಡಿ ಕೃಷಿಯಲ್ಲಿ ಯಶಸ್ಸು ಕಂಡಿದ್ರ, ಈಗ ನೀವು ಈಗ ನಮ್ಮ ಬೆಳೆಗೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ಲ, ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವರು ಹಿಂದೆ ಸರಿದಿ ಪ್ರಾಕ್ಟಿಕಲಿ ಜನಗಳು ನೋಡಿ ಸರಿತಾರೆ. ಪ್ರಾಕ್ಟಿಕಲಿ ಅನುಭವಿಸ್ಕಂತಂದ್ರೆ ತೋಟಗಾರಿಕೆ ಯಾಕೆ ಮಾಡಿದ್ರೆ ಏನು ಕೃಷಿ ಮೇಲೆ ಹಿಂದೆ ಸರಿ ಏನು ಕೆಲಸ ಏನಿಲ್ಲ. ಅವರು ಈಗ ದೂರ ಬೆಟ್ಟ ಕಣ್ಣಿನ ಉಣ್ಣಿಗೆ ಏ ಬಿಡಪ್ಪ ಎಲ್ಲ ರೈತ ಹೇಳ್ತೋ ಲಾಸ್ ಆತು ಲಾಸ್ ಆತು, ಯಾಕಂದ್ರೆ ಕಿವಿ ತುಂಬರೆ ಲಾಸೇ ಬಿದ್ದಿರುತ್ತೆ, ಲಾಭ ಕಂಡೇ ಇರಲ್ವಲ್ಲ. ಆ ದೃಷ್ಟಿಯಿಂದ ಮಾನಸಿಕವಾಗಿ ಅವರು ಲಾಸಿಗೆ ತಯಾರಾಗಿರ್ತಾರೆ. ಅಷ್ಟೇ ಹೊರ್ತುನು ಕರೆಕ್ಟಾಗಿ ಅವರು ಆಕ್ಚುಲಿ ನಾವು ತಿಳ್ಕೊಂಡು ನಾವು ಮಾಡಲೇಬೇಕಂತ ಪರ್ಫೆಕ್ಟ್ ಮಾಡಿದವರಿಗೆ ಲಾಸ್ ಆಗಲ್ಲ. ಹಂಗಾಗ್ಬಿಟ್ಟು ನಾವು ಆಸಕ್ತಿಯಿಂದ ಕೃಷಿ ಮಾಡಿದಾಗ ಯುವಕರು ಈ ಕೃಷಿಯಲ್ಲಿ ಭಾಗವಹಿಸಬೇಕು, ಭಾಗವಹಿಸಿದ್ರೆ ಅನುಕೂಲ ಆಗ್ತದೆ ಕೃಷಿ. ಸರ್, ಇನ್ನು ಮುಂದೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ನಮಗೆ ಈಗ ಈಗ ಜನರಲ್ಲಾಗೆ ಮೌಸಮ್ಬೆ ಆಯಿತು, ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಬೆಳೆ ಒಂದೇ ಬೆಳೆ ಇದ್ರೆ ಉಪಯೋಗ ಇಲ್ಲ ಅನ್ನಂಗಾಯ್ತು. ಈಗ ಅಡಿಕೆ ಹಾಕ್ಬೇಕಾಯ್ತು, ಈಗ ಮತ್ತೆ ಅಡಿಕೆ ಹಾಕ್ಬೇಕಂಬನು ಆಸೆ ಇದೆ. ಕಾರಣ ಅಡಿಕೆ ನೀರಿದ್ರೆ ಭಾಳ ಒಳ್ಳೆ ಬೆಳೆ. ಜೊತೆಗೆ ಮೊದಲು 13 ರೂಪಾಯಿಗೆ 1 ಕೆಜಿ ಅಡಿಕೆ ಕೊಡ್ತೀವಿ, ಇವತ್ತು 42 ಊರ್ ಮನೆಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ಈಗ ಅಪ್ಪರ್ ಭದ್ರಬಂದ್ ಸರ್ಕಾರದ ಅದೊಂದು ಒಳ್ಳೆ ಕೆಲಸ ಮಾಡಿದ್ರು. ಏನು ಮಾಡಿದ್ರು ನೀರಾವರಿ ಬಗ್ಗೆ ಸರ್ಕಾರ ನಾವು ಮೆಚ್ಚಬೇಕಾದ್ದು. ರಾಣಿಕೇರಿ ನೀರು ಬಿಟ್ಟರೆ ನಮಗೆ ಏರಿಯಾ ಸುಮಾರು 1-20 ಹಳ್ಳಿಗೆ ನೀರಾಗುತ್ತೆ, ಇನ್ನೇನು 2 ವರ್ಷಕ್ಕೆ ನೀರು ಬರುತ್ತೆ ಎಂಬ ಒಂದು ನಂಬಿಕೆ ಇದೆ. ಆ ದೃಷ್ಟಿಯಿಂದ ಮತ್ತೆ ಈಗ ನಾವೀಗ ಅಡಿಕೆ ಕೊಟ್ಟೋಗಿದ್ವಿ, ಮತ್ತೆ 1,000 ಅಡಿಕೆ ಗಿಡ ಹಾಕೋಣ ಎಂಬ ಆಸೆ ಐತಿ. ಸರ್, ಈಗ ಮೌಸಮ್ಬೆ ಬೆಳೆಯಬೇಕು ಅಂತ ಆಸಕ್ತಿ ಇರೋಂತ ರೈತ ಬಂದವರು ಈ ಕಾರ್ಯಕ್ರಮ ಕೇಳ್ತಿದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ರೆಡ್ಡಿಹಳ್ಳಿ ಚಳಕೇರಿಯಿಂದ 10 ಕಿಲೋಮೀಟರ್ ಇದೆ, ಅದರಿಂದ ಬಂದು ಸಂಪರ್ಕ ಮಾಡಬಹುದು, ತೋಟ ನೋಡಬಹುದು. ಆಕ್ಚುಲಿ ಮಾನಸಿಕವಾಗಿ ಅವರಿಗೆ ನೆಮ್ಮದಿ ಆಗುತ್ತೆ ಬಂದು ನೋಡಿದ್ರೆ. ಇಲ್ಲ ನಾವು ದೂರ ರೈತರು ಬರೋಕ್ಕಾಗೋದಿಲ್ಲ ಅಂತಂದ್ರು ನನ್ನ ಫೋನ್ ನಂಬರ್ ತಗೊಳ್ಬಹುದು, 9710107113. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ರೆಡ್ಡಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿಟಿ ಚಂದ್ರಯ್ಯ ಅವರ ಮೊಬೈಲ್ ಸಂಖ್ಯೆ ಇನ್ನೊಮ್ಮೆ ಹೇಳ್ತೇನೆ, 9740107113. ಈ ನಂಬರ್ಗೆ ಸಂಪರ್ಕ ಮಾಡಿ ಈ ಮೌಸಮ್ಬೆ ಬೆಳೆಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಮೌಸಮ್ಬೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ಇದುವರೆಗೂ ಮೌಸಂಬಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಕೃಷಿಕ ಬಿಟಿ ಚಂದ್ರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಅಣ್ಣಂದ್ರೆ ಅಕ್ಕಂದ್ರೆ ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮಾಯದ ದೆವ್ವ ಬರ್ಬೇರಿಕೆವ್ವ ಹುಷಾರಿಲ್ ಹೋಗವ್ವ ಮಾಯದ ದೆವ್ವ ಬರ್ಬೇರಿಕೆವ್ವ ಹುಷಾರಿಲ್ ಹೋಗವ್ವ ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ ಯವ್ವ ದೆವ್ವ ಬರ್ಬೇರಿಕೆವ್ವ ಹುಷಾರಿಲ್ ಹೋಗವ್ವ ಮಾಯದ ದೆವ್ವ ಬರ್ಬೇರಿಕೆವ್ವ ಹುಷಾರಿಲ್ ಹೋಗವ್ವ ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ